ಕೇಂದ್ರ ಕಾನೂನು ಸಚಿವರ ಜೊತೆ ಎಚ್ಡಿ ಕುಮಾರಸ್ವಾಮಿ ಚರ್ಚೆ. ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ನಟ ಕಿಶೋರ್ ರಾಯಭಾರಿಯಾಗಿ ನೇಮಕ. ಮಾರ್ಚ್ ಅಂತ್ಯದೊಳಗೆ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ, ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ, ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕರ್ನಾಟಕದ ಅತಿ ದೊಡ್ಡ ಹೋಲ್ಸೇಲ್ ಚಪ್ಪಲಿ ಅಂಗಡಿ ಹಾಸನದ ಶಾಸ್ತಾ ಸೇಲ್ಸ್ ಕಾರ್ಪೊರೇಷನ್. ಇಲ್ಲಿ 3,000 ಹೆಚ್ಚು ಡಿಸೈನ್ಗಳ ಪುರುಷರ, ಮಹಿಳೆಯರ, ಮಕ್ಕಳ ಉತ್ತಮ ಗುಣಮಟ್ಟದ ಎಲ್ಲಾ ಬ್ರಾಂಡ್ನ ಶೂಗಳು, ಚಪ್ಪಲಿಗಳು ಹಾಗೂ ಫ್ಯಾನ್ಸಿ ಐಟಂಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಇಂದೇ ಭೇಟಿ ಕೊಡಿ ಶಾಸ್ತಾ ಸೇಲ್ಸ್ ಕಾರ್ಪೊರೇಷನ್, ಜನತಾ ಫುಟ್ವೇರ್, ಕಟ್ಟಿನಕೆರೆ ಮಾರ್ಕೆಟ್, ಹಾಸನ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ 3ನೇ ಭಾಗವನ್ನ ಕೇಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್, ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂಥರ್ಗೌಡ ಅವರೊಂದಿಗಿನ ವಿಚಾರಗಳನ್ನು ಆಲೋಚಿಸಬಹುದು. ಬನ್ನಿ ಈಗ ಮೊದಲಿಗೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ವಿಚಾರಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಅನಿಸಿರಬಹುದು, ಕಳೆದ ಕೆಲವು ವರ್ಷಗಳಿಂದ ಕಾಫಿಯಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಬಹುಶಃ ನೀವೆಲ್ಲ ಅದರಲ್ಲಿ ವಿಚಾರಗಳನ್ನ ವಿಮರ್ಶೆಗಳನ್ನ ಮಾಡಿದ್ದೀರಿ. ಕಾಫಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಇವತ್ತು ಒಂದು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಆ ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದ್ರೆ ನಮ್ಮ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪಿಯೂಷ್ ಗೋಯಲ್ ಜಿ ಅವರು. ಆಫ್ಟರ್ ದಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ನೀವು ನೋಡಬಹುದು, ಕಾಫಿಯಲ್ಲಿ ಒಂದು ಹೊಸ ಡೈಮೆನ್ಷನ್, ಭಾರತೀಯ ಕಾಫಿಗೆ ಒಂದು ಹೊಸ ದಿಕ್ಕನ್ನ ನೀಡಿದವರು ನಮ್ಮ ಮಂತ್ರಿಗಳಾದ ಪಿಯೂಷ್ ಗೋಯಲ್ ಜಿ ಅವರು. ಈವೆಂಟ್ ನಡೆಯೋಕ್ಕೆ ಬೇಕಾದ ಹಣಕಾಸಿನ ನಿರ್ವಹಣೆಯನ್ನು ಮಾಡಿ ಭಾರತದ ಕಾಫಿಯನ್ನ ವಿಶ್ವ ಮಟ್ಟದಲ್ಲಿ ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇವತ್ತು ಭಾರತದ ಕಾಫಿ ಮಂಡಳಿಯ ಮುಖಾಂತರ ಅವರನ್ನ ಅದನ್ನ ಆ ಕಾರ್ಯಕ್ರಮದ ಮುಖಾಂತರ ನಾವು ವಿಶ್ವಕ್ಕೆ ಭಾರತೀಯ ಕಾಫಿಯನ್ನ ಪರಿಚಯಿಸ್ತು. ಒಂದು ಈ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡಬಹುದು ಅಂದ್ರೆ, ನಾವು ಭಾರತೀಯ ಕಾಫಿ ಬೆಳೆಗಾರರು ವಿ ಆರ್ ರೆಡಿ ಟು ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ ವಿತ್ ದಿ ಸಪೋರ್ಟ್ ಆಫ್ ದಿ ಗವರ್ಮೆಂಟ್, ಡಬ್ಲಿಂಗ್ ದಿ ಪ್ರೊಡಕ್ಟಿವಿಟಿ ಅಂತ ನಾವೊಂದು 10 ವರ್ಷಕ್ಕೆ ಒಂದು ಪ್ರೋಗ್ರಾಮ್ ಅನ್ನು ಇಟ್ಕೊಂಡು ನಾವು ನಮ್ಮ ಕಾಫಿಯನ್ನ ಜಾಸ್ತಿ ಪ್ರೊಡಕ್ಟಿವಿಟಿ ಮಾಡಬೇಕು, ಹಾಗೆ ಅದಕ್ಕೆ ಬೇಕಾದ ಯೋಜನೆಗಳನ್ನ ಕಾಫಿ ಮಂಡಳಿಯ ಮುಖಾಂತರ ನಮ್ಮ ಕೇಂದ್ರ ಮಂತ್ರಿಗಳು, ವಾಣಿಜ್ಯ ಮಂತ್ರಿಗಳು ಸಹಾಯದಿಂದ ಒಂದು ಕಾರ್ಯಕ್ರಮವನ್ನು ಡಿಸೈನ್ ಮಾಡ್ತಿದ್ದೀವಿ. ಹಾಗೆ ನಾವು ದೇಶಕ್ಕೆ ವರಮಾನವನ್ನ, ವಿದೇಶಿ ವಿನಿಮಯನ ಸುಮಾರು 10 ವರ್ಷಕ್ಕೆ 1.5-2 ಲಕ್ಷ ಕೋಟಿ ಹಣವನ್ನ ಭಾರತಕ್ಕೆ ವಿದೇಶಿ ವಿನಿಮಯ ತಂದುಕೊಡಬೇಕು ಅಂತ ನಾವೆಲ್ಲ ಬೆಳೆಗಾರರು ನಿರ್ಧಾರ ಮಾಡಿದ್ದೇವೆ. ಆದರೆ ನಮಗೆ ಅನೇಕ ಸಮಸ್ಯೆಗಳಿವೆ. ಏನು ಸಮಸ್ಯೆಗಳಿವೆ ಮುಖ್ಯವಾಗಿ ಪ್ರಮುಖವೇ ಅಂದ್ರೆ, ನಮಗೆ ಸಮಸ್ಯೆಗಳನ್ನು ನೀಡುತ್ತಿರುವುದು ಹವಾಮಾನ. ಅದಕ್ಕೆ ಬೇಕಾದ ವೆದರ್ ಇನ್ಶೂರೆನ್ಸ್ ಅನ್ನ ಇವತ್ತು ನಮ್ಮ ವಾಣಿಜ್ಯ ಇಲಾಖೆ ಮಂತ್ರಿಗಳ ಮುಖಾಂತರ ಅಥವಾ ಕೃಷಿ ಇಲಾಖೆಯಿಂದ ಒಂದು ಡಿಸೈನ್ ಆಗ್ತಾ ಇದೆ. ಅದೇ ರೀತಿ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್, ಹಾಗೆ ಡಾಕ್ಟರ್ ಮೋಹನ್ ಕುಮಾರ್ ಅವರು ಹೇಳಿರು ಆನೆಗಳ ಬಗ್ಗೆ ಇರಬಹುದು ಅಥವಾ ಬೇರೆ ಪ್ರಾಣಿಗಳ ಬಗ್ಗೆ ನಮಗೆ ಅನೇಕ ಸಮಸ್ಯೆಗಳಿದೆ. ಹಾಗೆ ನಮಗೆ ಇನ್ನೊಂದು ಬಹಳ ದೊಡ್ಡದಾದ ಸಮಸ್ಯೆ ಏನು ಅಂದ್ರೆ ಲೇಬರ್ ಶಾರ್ಟೇಜ್. ಲೇಬರ್ ಶಾರ್ಟೇಜ್ ಅನ್ನ ನಾವು ಮೆಕನೈಸೇಷನ್ ಮುಖಾಂತರ ಹೇಗೆ ಕಾಂಪನ್ಸೇಟ್ ಮಾಡಬಹುದು ಅನ್ನೋದನ್ನ ಅದಕ್ಕೂ ಕಾಫಿ ಮಂಡಳಿ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಾಗ ನೆಕ್ಸ್ಟ್ ಇಯರ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ 100 ಇಯರ್ ಸೆಂಟರ್ನರಿ ಇಯರ್ ಆಫ್ ಬಾಳೆಹೊನ್ನೂರು. 100 ವಸಂತಗಳನ್ನ ಒಂದು ಬಾಳೆಹೊನ್ನೂರು ಸಂಸ್ಥೆ 100 ವಸಂತವನ್ನ ಮಾಡ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ಅನೇಕ ಹೊಸತನವನ್ನ, ಹೊಸ ವೆರೈಟಿಗಳನ್ನ, ಹೊಸ ಟೆಕ್ನಾಲಜಿಗಳನ್ನ, ಹೊಸ ಆವಿಷ್ಕಾರಗಳನ್ನ, ಹೊಸ ಮಾಡೆಲ್ ಬ್ಲಾಕ್ ಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಿಇಒ ಅವರು ಮತ್ತು ನಾವು ಕಾಫಿ ಮಂಡಳಿ ಮತ್ತು ಕಾಫಿ ಮಂಡಳಿಯ ಸದಸ್ಯರ ಎಲ್ಲರ ಸಹಕಾರದಿಂದ ಇವತ್ತು ನಾವು ಆ ಕೆಲಸವನ್ನ ಮಾಡ್ತಿದ್ದೇವೆ. ಇವಕ್ಕೆ ನಮ್ಗೆ ಯಾಕೆ ಇಷ್ಟು ಧೈರ್ಯ ಬಂದಿದೆ ಅಂದ್ರೆ, ಕಾಫಿಯನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅಂದ್ರೆ ನಮ್ಗೆ 2 ವ್ಯಕ್ತಿಗಳು ಅಥವಾ 3 ವ್ಯಕ್ತಿಗಳು ನಮ್ಮೊಂದೇ ಕಾಣ್ತಾರೆ. ಒಂದು ನಮ್ಮೊಂದಿಗೆ ಕುಮಾರಸ್ವಾಮಿ ಅವರು ಇದ್ದಾರೆ, ಅವರು ಕೇಂದ್ರ ಮಂತ್ರಿಗಳಾಗಿರೋದ್ರಿಂದ ಕಾಫಿಯ ಸಮಸ್ಯೆಯನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವ ಎಲ್ಲ ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ. ಅದೇ ರೀತಿ ನಮ್ಮ ಸಂಸದರು ಬೆಂಗಳೂರಿನ ಸಂಸದರು, ಆದ್ರೆ ಚಿಕ್ಕಮಗಳೂರಿನಲ್ಲಿ ಕಾಫಿ ತೋಟ ಇದೆ ಅವರಿಗೆ, ಸೂರ್ಯ ಅವರು. ಈ ಕ್ಯಾನ್ ಡೆಲಿವರ್ ಏನ್ ನಮ್ಗೆ ಕಾಫಿ ಬೇಕು ಅನ್ನೋದನ್ನ ಹಿ ಕ್ಯಾನ್ ಡೆಲಿವರ್ ಇನ್ ಎ ವೆರಿ ಪ್ರಾಪರ್ ಮ್ಯಾನರ್. ಸೊ ಅವರು ನಮ್ಮ ಒಂದಿಗಿದ್ದಾರೆ. ಹಾಗೆ ಹಾಸನ MP ಅವರು ಇದ್ದಾರೆ. ಹೀಗೆ ನಮ್ಮ ಅನೇಕರ ತಂಡ ಏನು ನಮಗೆ ಕಾಫಿ ಬೇಕಾಗಿದೆ ಅದರ ವಿಚಾರಗಳನ್ನ ನಾವು ತಲುಪಿಸೋದಕ್ಕೆ ಪ್ರಯತ್ನಗಳನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ನಾವು ಕೊನೆಯದಾಗಿ ನಮಗೆ ಕಳೆದ ಬಾರಿಗಿಂತ ಇವತ್ತು 30% ಈ ವರ್ಷ ಜಾಸ್ತಿ ಸಬ್ಸಿಡಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಮುಖಾಂತರ ಸಾಮಾನ್ಯವಾಗಿ ನಿಮಗೆ ಸಬ್ಸಿಡಿಗಳನ್ನ ನಾವಿವತ್ತು ಯಾವುದು ನಿಂತೋಗಿದ್ದ ಸಬ್ಸಿಡಿಗಳನ್ನ ನಿಮಗೆಲ್ಲ ಇವತ್ತು ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಂತ್ರಿಗಳು. ಏನ್ ಅನ್ಸ್ತು ಅಂದ್ರೆ, ಕಾಫಿಯಲ್ಲಿ ಎಲ್ಲೋ ಒಂದು ಬೆಳಕು ಕಾಣ್ತಾ ಇದೆ, ಅದಕ್ಕೆ ಹಣವನ್ನ ನೀಡಿದ್ರೆ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಸುಮಾರು 90 ಕೋಟಿ ಹಣವನ್ನ, ಕಳೆದ ವರ್ಷಕ್ಕಿಂತ ಜಾಸ್ತಿ ಹಣವನ್ನ ಈ ವರ್ಷ ನೀಡಿದ್ದಾರೆ. ಅದರ ಮುಖಾಂತರ ಸಬ್ಸಿಡಿಗಳು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಟ್ ಒಂದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು ಏನಂದ್ರೆ, ದಿಸ್ ಈಸ್ ಎ ನಯಾ ಭಾರತ್. ಇದು ಒಂದು ಹೊಸ ಭಾರತ, ಹೊಸ ಕಾಫಿ ಮಂಡಳಿ, ಹೊಸ ಚಿಂತನೆ. ಆ ಹೊಸ ಚಿಂತನೆಯೊಂದಿಗೆ ಭಾರತದ ಕಾಫಿಯನ್ನ ಒಂದು ವಿಶ್ವ ಮಟ್ಟಕ್ಕೆ ಏರಿಸುವ ಸಂಕಲ್ಪವನ್ನ ನಾವೆಲ್ಲರೂ ಸೇರಿ ಮಾಡಿ ನೀವೆಲ್ಲರೂ ಕೈ ಜೋಡಿಸಿ ಭಾರತದ ಕಾಫಿಯನ್ನ ನಾವು ವಿಶ್ವ ಮಟ್ಟದಲ್ಲಿ ಅದರ ಗುಣಮಟ್ಟದಲ್ಲಿ ಇರಬಹುದು ಅಥವಾ ಪ್ರೊಡಕ್ಟಿವಿಟಿಯಲ್ಲಿ ಇರಬಹುದು ಎಲ್ಲದರಲ್ಲೂ ನಾವು ಅದನ್ನ ರೀಚ್ ಮಾಡ್ತೀವಿ ಅನ್ನೋ ಸಂಕಲ್ಪದೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ವಂದನೆಗಳು. ಇದುವರೆಗೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರ ವಿಚಾರಗಳು ಮೂಡಿಬಂತು. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಚಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಚಲ. ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ಈ ನೆಲವನ್ನು, ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ, ಉಳಿಸಲು ಇರಲಿ ಚಲ. ಉಳಿಸಲು ಈಗ ಕೇಳಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರ ವಿಚಾರಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಐತಿಹಾಸಿಕ ದಿನಕ್ಕೆ ನಮ್ಮ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಸಾಕ್ಷಿ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡುವಂತಹ ವಿಷಯ. ಇವತ್ತು ನಮ್ಮ ಕೇಂದ್ರ ವಾಣಿಜ್ಯ ಸಚಿವರು ಒಂದು ಕ್ರಿಯಾಶೀಲ ಸಚಿವ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಹೋದ ವಾರನೂ ನಾನು ಇದೇ ಸಮಸ್ಯೆ ಇಟ್ಕೊಂಡು ಹೋಗಿದ್ದೆ. ಅತ್ಯಂತ ಗೌರವತ್ವವಾಗಿ ಸ್ಪಂದಿಸಿದಂತಹ ಸಚಿವರ ಹಿರಿಮೆ ಪಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪಿಯೂಷ್ ಗೋಯಲ್ ಸರ್ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇವತ್ತು ಅವರಾಗಿರ್ಬೋದು, ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅಂತಹ ನಮ್ಮ ಕುಮಾರಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಜಿಲ್ಲೆ ಮೇಲೆ ಅತ್ಯಂತ ಕಾಳಜಿ ಇದೆ. ಹಾಗಾಗಿ ಇವರಿಬ್ರು ಬಂದಿರೋದ್ರಿಂದ ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ಕಾಫಿ ಬೆಳೆಗಾರರಿಗೆ ಖಂಡಿತವಾಗಿಯೂ ಒಳ್ಳೇದಾಗ್ತದೆ ಅಂತ ನಮ್ಗೆ ಇವತ್ತಿಂದ ಒಂದು ಒಳ್ಳೆಯ ಆಶಾಭಾವನೆ ನಮಗೆ ಬಂದಿದೆ. ಅದಕ್ಕೆ ಅದು ಖಂಡಿತವಾಗಿಯೂ ನೂರಕ್ಕೆ ನೂರು ಸತ್ಯ ಆಗ್ಬೇಕಂತ ಕೇಳ್ಕೊಂತೀನಿ. ಜೊತೆಗೆ ದೂರದ ಬೆಟ್ಟ ನುಣ್ಣಗೆ ಅಂತ ನಾವು ಏನು ಒಂದು ಗಾದೆ ಕಲ್ತಿದ್ವಿ, ಹಾಗೆ ನೋಡಕ್ಕೆ ನಮ್ಮ ಕಾಫಿ ಬೆಳೆಗಾರರು ಸೌಕಾರರು ದುಡ್ಡು ಅಂತ ಅಂತ, ಆದ್ರೆ ಕಾಫಿ ಬೆಳೆಗಾರರು ಕಷ್ಟ ಅದು ಅನುಭವಿಸ್ತಾ ಇರೋರಿಗೆ ಗೊತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈ ಬಾರಿ ಬೆಳೆ ಚೆನ್ನಾಗಿದೆ. ಬೆಳೆ ಚೆನ್ನಾಗಿದ್ರು ಸಹ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಆನೆ ದಾಳಿ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ನಮ್ಮ ಬೇಲೂರು ಸಕಲೇಶಪುರ ಆಲೂರು ಭಾಗದಲ್ಲಿ. ನಮ್ಮ ಮಾನ್ಯ ಸಚಿವರು ಸಹ ನಾನು ಮನವಿ ಮಾಡ್ಕೊಂತೀನಿ, ದಯಮಾಡಿ ಇದಕ್ಕೆ ಒಂದು ತಾತ್ವಿಕ ಅಂತ್ಯವನ್ನ ನಾವು ಕಾಣಿಸ್ಬೇಕು. ಹಾಗಾದ ಆನೆಗಳಿಗೂ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ರೈತರಿಗೂ ತೊಂದರೆ ಆಗೋ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿ ಒಗ್ಗೂಡಿ ಈ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಕಾಫಿ ಬೆಳೆಗಾರರಿಗೆ ಒಳ್ಳೇದಾಗ್ತದೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ನಾವು ಜನಪ್ರತಿನಿಧಿಗಳು ಶಾಸಕರಾಗಿರ್ಬೋದು ನಾವಾರಾಗಿರ್ಬೋದು ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಹತ್ತಲವಾರು ಬಾರಿ ಕಾಫಿ ಬೆಳೆಗಾರರ ಬಗ್ಗೆ ಮತ್ತೆ ಆನೆ ದಾರಿ ಬಗ್ಗೆ ಖಂಡಿತವಾಗಿಯೂ ಗಮನ ಹರಿಸ್ತಾ ಇದೀವಿ. ಅದನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ತುರ್ತಾಗಿ ತಗೊಂಡು ನಮ್ಮ ಕಾಫಿ ಬೆಳೆಗಾರರಿಗೆ ಅದನ್ನ ಸ್ಪಂದಿಸಬೇಕು ಅಂತ ಕೇಳ್ಕೊಂತೀನಿ. ಜೊತೆಗೆ ಕಾಫಿ ಬೆಳೆಗಾರದ ಒಂದ್ ಕಡೆ ಆದ್ರೆ ನಮ್ಗೆ ಕಾಫಿ ಬೆಳೆಗಾರರಿಗೆ ಏನು ದಿನದಿಂದ ಕೂಲಿಗಾರರ ಸಮಸ್ಯೆ ತುಂಬಾ ಆಗ್ತಿದೆ. ವೇತನ ಕೊಡೋದಲ್ಲಾಗಿರ್ಬೋದು, ಜೊತೆಗೆ ಅವರಿಗೆ ಸರಿಯಾದಂತಹ ಮೆಕಾನಿಸಂ ನಮ್ಗೆ ಸಿಗ್ತಾ ಇಲ್ಲ. ಅದರೂ ಸಹ ಒಂದೊಳ್ಳೆಯ ರಿಸರ್ಚ್ ಮಾಡಿ ನಮ್ಮ ಕೇಂದ್ರ ಸಚಿವರಲ್ಲಿ ಮನವಿ ಮಾಡ್ತೀನಿ. ಒಂದು ಅತ್ಯಾಧುನಿಕ ಟೆಕ್ನಾಲಜೀಸ್ ನ ತರಬೇಕು, ಕಡಿಮೆ ಕೂಲಿ ಮಾಡುವ ರೀತಿಯಲ್ಲಿ ಅಂತ ಕೇಳ್ತಾ ಕಾಫಿ ಬೆಳೆಗಾರರ ಸಂಘದವರು ಇವತ್ತು ಬಂದು ನಮ್ಮ ಕರೆಸಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಿದ್ರು. ಇದಕ್ಕೆಲ್ಲ ಯಶಸ್ವಿಗೆ ಕಾರಣಕರ್ತರು ನಮ್ಮ ಸಂಘದವರಿಗೆ ಅಂತ ಅವರೆಲ್ಲರಿಗೂ ಜೋರವಾಗಿ ನಾವೆಲ್ಲ ಚಪ್ಪಲೆ ತಟ್ಟುವ ಮುಖಾಂತರ ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರ ವಿಚಾರಗಳನ್ನ ಕೇಳಿದಿರಿ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ನೀರನ್ನು ನಡೆಯುವ ಹಾಗೆ ನಡೆಯುವ ನೀರನ್ನು ಕೆವಳುವ ಹಾಗೆ ಓಡುವ ನೀರನ್ನು ನಡೆಯುವ ಹಾಗೆ ನಡೆಯುವ ನೀರನ್ನು ತೆವಳುವ ಹಾಗೆ ತೆವಳುವ ನೀರನ್ನು ನಿಲ್ಲುವ ಹಾಗೆ ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ಕಾರ್ಯಕ್ರಮ ಮುಂದುವರೆದಂತೆ ಈಗ ಕೇಳೋಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಅವರ ಮಾತುಗಳು. ಬೆಂಗಳೂರಿಗೆ ಕಾಫಿ ಬೆಳೆಗಾರರ ಡೆಲಿಗೇಷನ್ ಬಂದಾಗಲಿ ದೆಹಲಿಗೆ ಬಂದಾಗಲಿ ಕೇಂದ್ರ ಸರ್ಕಾರದ ಎಲ್ಲ ಸಚಿವರನ್ನ ಭೇಟಿ ಮಾಡುವಂತ ಟೈಮ್ನಲ್ಲಿ ಎಲ್ಲಾ ಡೆಲಿಗೇಷನ್ ಅಲ್ಲೂ ನಾನು ಜೊತೆಗೆ ಹೋಗ್ತಾ ಇದ್ದೆ. ಪ್ರತಿ ಸತಿನೂ ಮಂತ್ರಿಗಳು ಕೇಳೋರು ಬೆಂಗಳೂರು ನೆಂಪಿ ನೀವ್ ಯಾಕೆ ಬರ್ತಾ ಇದ್ದೀರಾ ಇದಕ್ಕೆ ಅಂತ. ಪ್ರತಿ ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನಾನು ಇಲ್ಲಿ ಬರ್ತಿರೋದು ಒಬ್ಬ ಸಂಸದನಾಗಲ್ಲ, ಆದ್ರೆ ನಾನು ಒಬ್ಬ ಕಾಫಿ ಬೆಳೆಗಾರರ ಮಗನಾಗಿ ಒಬ್ಬ ಪ್ರತಿನಿಧಿಯಾಗಿ ನಾವು ಬರ್ತಿರೋದು ಈ ಸಮಸ್ಯೆಗೆ ಅಂತ ಪ್ರತಿ ಸತಿ ಹೇಳಿರುವಂತದ್ದು. ಇವತ್ತು ಆ ಉದ್ದೇಶದಿಂದನೇ ಬಂದಿರೋದು. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ಪಿಯೂಷ್ ಗೋಯಲ್ ಸಾಹೇಬ್ರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಒಂದು 2-3 ನಿಮಿಷಗಳು ಮಾತ್ರ ನಾನು ಒಂದು 2-3 ವಿಷಯಗಳನ್ನು ಹೈಲೈಟ್ ಮಾಡುವಂತದ್ದಿದೆ, ಆದ್ರಿಂದ ನಿಮ್ಮ ಅನುಮತಿಯನ್ನು ಪಡೀತಾ ಇದ್ದೀನಿ. ಪಿಯೂಷ್ ಜಿ, ಆಪ್ಸೆ ರಿಕ್ವೆಸ್ಟ್ ಹೇ, ಐ ಆಮ್ ನಾಟ್ ಹಿಯರ್ ಆಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಬೆಂಗಳೂರು, ಬಟ್ ಆಸ್ ಅ ಫೆಲೋ ಕಾಫಿ ಗ್ರೋವರ್, ಮೈ ಪೇರೆಂಟ್ಸ್ ಅಂಡ್ ಮೈ ಫ್ಯಾಮಿಲಿ ಆರ್ ಕಾಫಿ ಗ್ರೋವರ್ಸ್ ಇನ್ ಚಿಕ್ಕಮಗಳೂರು. ಮೈ ಪೇರೆಂಟ್ಸ್ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ಇನ್ ವಸ್ತಾರೆ ಇನ್ ಚಿಕ್ಕಮಗಳೂರು. ವಿ ಹ್ಯಾವ್ ಅ ವೆರಿ ಸ್ಮಾಲ್ ಹೋಲ್ಡಿಂಗ್ ಅಂಡ್ ಹಿಯರ್ ಐ ವಾಂಟ್ ಟು ಟೇಕ್ ಜಸ್ಟ್ 2 minutes ಆಫ್ ಯುವರ್ ಟೈಮ್ ಟು ಏರ್ ಅ ಫ್ಯೂ ಆಫ್ ದ ಗ್ರೀವಿಯನ್ಸಸ್ ದಟ್ ಹ್ಯಾವ್ ಟ್ರಬಲ್ ದ ಕಾಫಿ ಗ್ರೋವರ್ಸ್ ಫ್ರಮ್ ಸೋ ಮೆನಿ ಡಿಕೇಡ್ಸ್. ಅಂಡ್ ಐ ಥಿಂಕ್ ಇನ್ ಅಟ್ ಲೀಸ್ಟ್ ಆರ್ ಮೆಮೊರಿ ಪಿಯೂಷ್ ಜಿ, perhaps you are the first union cabinet minister to come to Sakleshpur in a very very long time to come and listen to the grievances of the coffee growers. On that very count, a lot of gratitude to you. Piyush ji, there is the very first problem that coffee growers face all over the country is coffee growers have been suffering from a prejudice, and the prejudice, Piyush ji, is that coffee growers across the segment are very well to do people and are very ameer in that sense, but the ground reality is very different. 98% of coffee growers are small farmers with extremely small holdings, including less than 5 acres. This is the reality. But the moment we go to meet anybody in the system, the prejudice is that you are a coffee grower, you are a coffee planter, you must be a very well to do person. So this prejudice has always worked against coffee growers. The association people will give you a PUG. You already have the details of growers are small holding. 5 acre ginta kadme irorna ee chikka chikka raitra dhvaniyagi ivat navilli avrige tilisbekagide. Second PUG, the biggest problem that many of us encounter when we go to revenue department, agriculture department, claim for subsidies other than coffee board, etc. Mohan Kumar ji mentioned about 10 hp motor being made available for free of cost for the first time for farmers. The reason why for all these years we don't have access to any of these government facilities is because coffee is considered as an industry commercial crop and all coffee growers are treated alike. So most of us coffee planters with 5 acres, 10 acres, 10-15 acres, we do not get any subsidies, any facilities that similar land holding farmers get if they are doing any other crops. So my request to you, Piyush ji, is we have consulted with other legal experts and with coffee growers elsewhere also. If a ceiling limit can be put on the holding of land and a differentiation can be made in terms of treatment for company holdings and small holdings below say 15 acres, 10 acres, etc., then this equal treatment of unequals will stop and a lot of small growers will start getting access to a lot of facilities. This is one simple request. The other request, Piyush ji, is I was speaking to the CEO of Coffee Board few days ago. The Coffee Board 2024 and 2025, this year the subsidy fund allocation is 95 crores. Till today Coffee Board has received 21,000 applications, the financial implication of which is close to 198 crores. My request to you on behalf of all the coffee growers, especially the small farmers, the small holding ones, because they are the ones who actually take the subsidies, is this subsidy fund allocation has to be increased to meet the 21,000 applications that we have got. At least another 100 crores that needs to be done. This is our sincere request. The third request, there are many boards that we have made, PUG, tea board, spices board, coffee board, etc. It is a common experience of all of us growers that the chairman of the coffee board is a political appointee, and in all cases he is one of the growers. He understands the problems of the growers much better. But under the existing setup, I was explaining this to Kumaraswamy Anna also, the chairman of the coffee board has no powers at all. He is only an ornamental post, but he is the real representative of the farmers. And I am telling you with a lot of humility, PUSG, and this is a legacy problem. The bureaucrats or IAS officers who we appoint as CEOs or directors to the board, they hardly come to the farmers' field, etc. They are always in offices, AC offices. They do not understand our problem at all. But the ones who are supposed to answer our problems, the chairman, they hardly have any powers. So, nan request irodu enu antandre, yar coffee board na adhikarigalu irthare, avar IAS officers ivrunna madirthare. ಅವರು ಐಎಸ್ ಸಿ ಆಫೀಸರ್ ಕೂತಿರ್ತಾರೆ, ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ ಸಮಸ್ಯೆ ಏನು ಅಂತ. ಆದ್ರೆ ನಮ್ಮ ಕಾಫಿ ಬೆಳೆಗಾರರ ಮಧ್ಯದಿಂದ ಬಂದಿರುವಂತ ಚೇರ್ಮನ್ ಯಾರಿರ್ತಾರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅವರು ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂದ್ರು ಸಿಇಒ ಹತ್ರ ಕಾರಿಗ್ ಪರ್ಮಿಷನ್ ತಗೋಬೇಕು ಅವರು. ಇದು ಅಲ್ಲಿನ ವಾಸ್ತವ ಇದೆ. ಸೊ ಪಿಯುಜಿ, ಇಫ್ ಸಮ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಕ್ಯಾನ್ ಬಿ ಮೇಡ್ ಸೊ ದಟ್ ದ ಕಾಫಿ ಬೋರ್ಡ್ ಚೇರ್ಮನ್, ಹೂ ಇಸ್ ಆಕ್ಚುಲಿ ಎ ರೆಪ್ರೆಸೆಂಟೇಟಿವ್ ಆಫ್ ದ ಫಾರ್ಮರ್ಸ್, ಇಫ್ ಹಿ ಕ್ಯಾನ್ ಬಿ ಮೋರ್ ಎಂಪವರ್ಡ್, ದೆನ್ ಅ ಲಾಟ್ ಆಫ್ ದೇರ್ ವಿಲ್ ಬಿ ಅ ಪರ್ಸನ್ ಟು ಹಿಯರ್ ದ ಪ್ರಾಬ್ಲಮ್ಸ್ ಆಫ್ ದಿ common growers. The last and the final point I want to make, Piyush ji, you are also the minister for industry and you have done exceptional work in pushing Startup India. One acute problem that coffee growers are facing, it was mentioned earlier, is the lack of labor. And coffee is a labor intensive crop, Piyush ji. You get harvest once a year, but the work for it happens 365 days a year. And it is a labor intensive crop. And these days, we are finding a lot of problem to find cheap labor, and there is also social implication that is happening in this regard. Piyush ji, this is a very serious issue. Most of us do not want to engage labor who come from Assam, who claim to be from Assam but in most cases are from Bangladesh. But unfortunately, in most of our coffee estates today, we know that these are not having proper documents, etc. They come from Bangladesh. They are illegal immigrants. But our coffee growers are today unfortunate position where they are engaging those services. The only way to go forward is mechanization. PUG, if a dedicated fund can be established, either through DPIIT or through Startup India or through the coffee board, to fund and incubate startups that will work in building mechanizing solutions for coffee estates, it will be a game changer for coffee growers, and that is going to help coffee growers a lot in the coming years. My final submission to you, Piyush ji, is with respect to the elephant problem that was highlighted to you. This is an environmental problem, and I will say that with a lot of respect to all the coffee growers here, that we are also a part of the problem. Because in 90% of the cases, it is the coffee growers who have encroached the elephant territory corridors, and as a result, the elephants are taking the elephant corridors. And like you know, elephants cross the same corridors over multiple generations. One solution that we are trying to do in different parts of Karnataka and some in Assam also, Piyush ji, is a study is being made through drones to understand the historic pattern of elephant movement, and those areas are being cleared out. Most of 99% of coffee growers here are ready to give back the lands which have been encroached in the elephant corridor. We will give it back to the government if the government can actually make that to be an elephant corridor, because it is not only loss of crops, it is also loss of life. So if some effort can be made with coffee board taking the lead to identify the elephant corridor that overlaps the coffee plantation, some compensation can be given to the farmers or the coffee growers in those areas, and maybe permanent solution to this can be considered, PUSG. These are the only submissions I had. I once again thank you. ಅಂಡ್ ಇವತ್ತು ಪಿಯೂಷ್ ಗೋಯಲ್ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಅವರನ್ನ ಇಲ್ಲಿಗೆ ಕರೆಸಿರುವಂತದ್ದು ನಮ್ಮ ಕುಮಾರಸ್ವಾಮಿ ಸಾಹೇಬರು. ಕ್ಷಮಿಸಿ, ಇವತ್ತು ಅವರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಮಾತನಾಡಬೇಕಾಗಿತ್ತು. ಎಲ್ಲ ಸಮಸ್ಯೆಗಳನ್ನ ಸಂಕ್ಷಿಪ್ತವಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಅವರ ಮಾತುಗಳನ್ನ ಕೇಳಿದಿರಿ. ಛಾವಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ, ಛಾವಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ, ಕೆರೆ ಬಾವಿ ಮದಕದಿ ಜಲ ತುಂಬಿ ಹೋಗಿ, ಕೆರೆ ಬಾವಿ ಮದಕದಿ ಜಲ ತುಂಬಿ ಹೋಗಿ, ಭೂಮಿಯ ಬೇಗೆಯು ಆರುವ ಹಾಗೆ, ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ, ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ, ತಡೆಯೊಡ್ಡಿರೋ, ತಡೆಯೊಡ್ಡಿರೋ. ಕಾರ್ಯಕ್ರಮದ ಕಡೆಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ವಿಚಾರಗಳು. ಪಿಯೂಷ್ ಜಿ, ಕ್ಯಾನ್ ಐ ಜಸ್ಟ್ ಟೇಕ್ ಯುವರ್ ಕೈಂಡ್ ಅಟೆನ್ಷನ್ ಫಾರ್ ಟೂ ಮಿನಿಟ್ಸ್? ಐ ಆಮ್ ಅ ಫಿಫ್ತ್ ಜನರೇಷನ್ ಬೋರ್ನ್ ಆಸ್ ಅ ಪ್ಲಾಂಟರ್, ಡಿವಿಯೇಟೆಡ್, ಬಿಕೇಮ್ ಅ ಡಾಕ್ಟರ್ ಕಮ್ ರೇಡಿಯಾಲಜಿಸ್ಟ್ ಅಂಡ್ ದೆನ್ ಕಮ್ ಬ್ಯಾಕ್ ಆಸ್ ಅ ಪೊಲಿಟಿಷಿಯನ್ ಆರ್ ಅ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ಮಡಿಕೇರಿ. ಮೈ ಪೇರೆಂಟ್ಸ್ ಟಿಲ್ ಡೇಟ್, ಆರ್ ಐ ಥಿಂಕ್ ಲಾಟ್ಸ್ ಆಫ್ ಪೇರೆಂಟ್ಸ್ ಹಿಯರ್ ಹ್ಯಾವ್ ಸೆಡ್, ಪ್ಲೀಸ್ ಡೋಂಟ್ ಕಮ್ ಬ್ಯಾಕ್ ಇನ್ ಟು ದ ಪ್ಲಾಂಟೇಷನ್, ಯು ಗೋ ಗೆಟ್ ಅ ಜಾಬ್ 9-to-5 ಜಾಬ್. ದಟ್ ಈಸ್ ದ ಮೆಸೇಜ್ ಆರ್ ಪೇರೆಂಟ್ಸ್ ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಗಿವಿಂಗ್ ಅಸ್. ರೀಸನ್ ಬೀಂಗ್, ಕಾಫಿ, ದೋ ವಿ ಥಾಟ್ ಪ್ಲಾಂಟೇಷನ್ಸ್ ವೆರ್ ಅ ಬ್ಲೆಸಿಂಗ್ ಆರ್ ಆಸ್ ಅ ಪ್ರಿವಿಲೇಜ್, ಇಟ್ಸ್ ಬಿಕಮ್ ಅ ಲೈಬಿಲಿಟಿ ನೌ. ಸೊ ದಟ್ ಕೈಂಡ್ ಆಫ್ ಅ ಮೆಂಟಲ್ ಪ್ರೊಜೆಕ್ಷನ್ ವಿಚ್ ಹಸ್ ಬಿನ್ ಸೆಟ್ ಬೈ ಆರ್ ಫೋರ್ ಫಾದರ್ಸ್, ವೆರ್ ಇನ್ ಕಾಫಿ ಇಸ್ ಬಿಕಮ್ ಅ ಲೈಬಿಲಿಟಿ, ನೋ ಯಂಗ್ಸ್ಟರ್ ವಾಂಟ್ಸ್ ಟು ಗೋ ಬ್ಯಾಕ್ ಇನ್ ಟು ದ ಪ್ಲಾಂಟೇಷನ್ ಟು ಸ್ಟಾರ್ಟ್ ಕಲ್ಟಿವೇಟಿಂಗ್ ಅಗೇನ್ ಆರ್ ಟು ಬ್ರಿಂಗ್ ನ್ಯೂ ಮೆಥಡ್ಸ್. ಅಂಡ್ ಆಲ್ಸೋ ಐ ವಾಂಟ್ ರಿಪೀಟ್ ವಾಟ್ ಅದರ್ ಡಿಗ್ನಿಟೀಸ್ ಹ್ಯಾವ್ ಆಲ್ರೆಡಿ ಸೆಡ್. ಐಡ್ ಲೈಕ್ ಟು ಇನ್ಫಾರ್ಮ್ ಯು, ಲೈಕ್ ಆಸ್ ಯು ಸೆಡ್, ದ ಸ್ಮಾಲ್ ಪ್ಲಾಂಟರ್ಸ್ ಹು ಆರ್ ಲೆಸ್ ದನ್ 5-to-10 ಏಕರ್ಸ್ ಕಮ್ ಟು 98.5% ಆಫ್ ದ ಹೋಲ್ ಕಮ್ಯುನಿಟಿ ಆಫ್ ಪ್ಲಾಂಟರ್ಸ್. ಅನ್ಫಾರ್ಚುನೇಟ್ಲಿ ಕಾಫಿ ಪ್ಲಾಂಟರ್ಸ್ ಹ್ಯಾವ್ ಫೇಸ್ಡ್ ಇಮೆನ್ಸ್ ಇಶ್ಯೂಸ್, ಬಿ ಇಟ್ ವೆದರ್, ಬಿ ಇಟ್ ಎಲಿಫೆಂಟ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಬಿ ಇಟ್ ನಾನ್ ಕೋಆಪರೇಷನ್ಸ್ ಫ್ರಮ್ ಎನಿ ಗವರ್ಮೆಂಟ್, ಬಿ ಇಟ್ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್, ಫಾರ್ ವೇರಿಯಸ್ ರೀಸನ್ಸ್. I hope this should not be just as a stage program and then we go on our separate ways and the farmers actually suffer. I request you to take serious action in your capacity because you have the power. Our coffee board director, our department, as you said, the empowerment is very less. As you said, we have had rain up till the second week of December this year. So crop loss is the highest. Our fortunate only saving grace is our rates are very good this year. But the product which has come through this year is very less. So that is the reason, because the rates which are high. But problem is, the coffee board doesn't have people on the ground staff to actually go and do surveys with the revenue department. So this, I think you should take it seriously and empower the coffee board a little more financially and manpower. So if you can strengthen them, I'm guessing at least field visits will improve more than what it is actually, as what Tejaswi ji said, sitting in an office room and just making their own rules. So that is should be the number one criteria. ನಾನು ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ ನಿಮ್ ಪರಾಗೆ ಹಲವಾರು ವಿಚಾರದಲ್ಲಿ ನಿಂತಿದೆ. 4-5 ಕ್ಯಾಬಿನೆಟ್ ಹಿಂದೆ ಕಸ್ತೂರಿ ರಂಗನ್ ವರದಿನ ರಿಜೆಕ್ಟ್ ಮಾಡಿ ನಾವು ವಿ ಹ್ಯಾವ್ ಸೆಂಟ್ ಇಟ್ ಟು ದ ಸೆಂಟ್ರಲ್ ಗವರ್ಮೆಂಟ್. ಮಾನ್ಯ ಕುಮಾರಣ್ಣ ಅವರು ಪ್ಲಸ್ ನಮ್ಮ ಪಿಯೂಷ್ ಜಿ ಅವರು, ಸರ್ ಆ ಸ್ಟೇಟ್ ಗವರ್ಮೆಂಟ್ ಇನ್ ಅ ರೀಸೆಂಟ್ ಡೆವಲಪ್ಮೆಂಟ್ ಆಕ್ಚುಲಿ ರಿಜೆಕ್ಟೆಡ್ ದ ಕಸ್ತೂರಿ ರಂಗನ್ ರಿಪೋರ್ಟ್ ವೆರ್ ಇನ್ ಇಟ್ ಸೆಟ್ಸ್ ಬೌಂಡರೀಸ್ ಫಾರ್ ಬಫರ್ ಝೋನ್ಸ್ ಅಂಡ್ ವಾಟ್ ಇಸ್ ಅನ್ ಈಕೋ ಪ್ರೊಟೆಕ್ಟಿವ್ ಝೋನ್. So that we have rejected in our cabinet and we have sent it to central government for it, since it's a concurrent act. I request you and our honorable Kumarana to at least expedite that part gets cleared. Lots of farmers will be in a little ease and peace, especially because the buffer zone wherein it comes into the revenue area, not into the forest area. So these issues our farmers are facing on a regular basis. Adhe reetili namma CND irbodu, section 4 irbodu, deemed aranya irbodu, ಇದು ಹಲವಾರು ವರ್ಷದಿಂದ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮಲ್ಟಿಪಲ್ ಮೆಮೊರಾಂಡಮ್ಸ್ ಈ ಕಡೆಯಿಂದ ಆ ಕಡೆ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಫ್ರಮ್ ಮಲ್ಟಿಪಲ್ ಇಯರ್ಸ್ ಹ್ಯಾವ್ ಗಿವನ್ ಆಫ್ ರೆವಿನ್ಯೂ ಲ್ಯಾಂಡ್ ಟುವರ್ಡ್ಸ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದನ್ನ ಒಂದ್ ರೀತಿಲಿ ಲ್ಯಾಂಡ್ ಬ್ಯಾಂಕಿಗೂ ಕೊಟ್ಟವ್ರೆ, ಫಾರೆಸ್ಟ್ ಮಾಡೋರೆ, ಡೀಮ್ ಫಾರೆಸ್ಟ್ ಮಾಡೋರೆ, ಹಲವಾರು ವಿಚಾರದಲ್ಲಿ ನೀವ್ ಹೇಳ್ದಂಗೆ ಈ ರೆವಿನ್ಯೂ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಅವಕಾಶ ಸಿಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರ್ ಪಿ ಯು ಜಿ, ಒನ್ ಮೋರ್ ಥಿಂಗ್ ಐಡ್ ಲೈಕ್ ಟು ಹೈಲೈಟ್ ಇಸ್ ದಿ ಸಫ್ರಾಸಿ ಆಕ್ಟ್. ವೇರ್ ದಿ ಸಫ್ರಾಸಿ ಆಕ್ಟ್ ಸಿನ್ಸ್ ಇಟ್ ಕಮ್ಸ್ ಅಂಡರ್ ದ ಇಂಡಸ್ಟ್ರಿಯಲ್ಸ್ ಆಸ್ ಕಾಫಿ ಬೀಂಗ್ ಅನ್ ಇಂಡಸ್ಟ್ರಿಯಲ್ ಪ್ಲಾಂಟೇಷನ್, ಸೊ ಸ್ಮಾಲ್ ಫಾರ್ಮರ್ಸ್ ಎಸ್ ವೆಲ್ ಆರ್ ಗೆಟಿಂಗ್ ಲ್ಯಾಂಡ್ ಸೀಲಿಂಗ್ ಅಂಡ್ ಅದರ್ ವೇಸ್ ಆಫ್ ರಿಕವರಿಂಗ್ ದ ಲ್ಯಾಂಡ್ ಫ್ರಾಮ್ ದ ಸೆಂಟ್ರಲ್ ಬ್ಯಾಂಕ್ಸ್. ಐ ವುಡ್ ರಿಕ್ವೆಸ್ಟ್ ಯು ಅಂಡ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಟು ಟೇಕ್ ಇಮಿಡಿಯೇಟ್ ಆಕ್ಷನ್ ಅಂಡ್ ಎಟ್ ಲೀಸ್ಟ್ ದ ಸ್ಮಾಲ್ ಫಾರ್ಮರ್ಸ್, ಬಿ ಇಟ್ ಲೆಸ್ ದನ್ 50 ಆರ್ 110, 100 ಆರ್ 20, 100 ಏಕರ್ಸ್ ಅಂಡ್ ಬಿಲೋ, ಟು ಎಲಿನೇಟ್ ದೆಮ್ ಫ್ರಾಮ್ ದಿಸ್ ಬ್ರಾಕೆಟ್ ಆಫ್ ಸಫ್ರಾಸಿ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದೀಸ್ ಬಿಗ್ ಕಾರ್ಪೊರೇಟ್ ಕಂಪನೀಸ್ ಲೈಕ್ ಟಾಟಾ, ಬಿಬಿಟಿಸಿ ಅಂಡ್ ಹಲ್ವಾರ್, ದೋಸ್ ಎಸ್ಟೇಟ್ಸ್ ಕ್ಯಾನ್ ಹ್ಯಾವ್ ದಟ್ ಫೈನಾನ್ಷಿಯಲ್ ಪ್ರಿವಿಲೇಜ್. ಸ್ಮಾಲ್ ಎಕರೇಜ್ ಹೋಲ್ಡರ್ಸ್ ಹೂ ಹ್ಯಾವ್ ಡಿಫಾಲ್ಟೆಡ್ ಇನ್ ಪೇಮೆಂಟ್ಸ್ ಆಫ್ ಡ್ಯೂಸ್ ಇನ್ ದ ಬ್ಯಾಂಕ್ಸ್, ದೇರ್ ಲ್ಯಾಂಡ್ಸ್ ಆರ್ ಗೆಟಿಂಗ್ ರಿಪೋಸೆಸ್. ಸೊ ದಿಸ್ ಇಶ್ಯೂ ಐ ಥಿಂಕ್ ಇಫ್ ಯು ಕ್ಯಾನ್ ಡಿರೆಕ್ಟ್ ಯುವರ್ ದ ಬ್ಯಾಂಕ್ ಹೂಎವರ್ ದ ಪ್ರೈವೇಟ್ ಸೆಕ್ಟರ್ ಆರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹೂ ಕಮ್ ಅಂಡರ್ ಯು ಆಲ್, ಇಫ್ ಯು ಟೆಲ್ ದೆಮ್ ಟು ಜಸ್ಟ್ ಎಟ್ ಲೀಸ್ಟ್ 100 acres ಅಂಡ್ ಬಿಲೋ, ದೀಸ್ ಪೀಪಲ್ ಕ್ಯಾನ್ ಆಕ್ಚುಲಿ ಬಿ ರಿಮೂವ್ ಫ್ರಮ್ ಸಫ್ರಾಸಿ ಆಕ್ಟ್. ಇಟ್ ವಿಲ್ ಬಿ ಅ ಗ್ರೇಟ್ ಬೂನ್ ಟು ಅವರ್ ಪ್ಲಾಂಟರ್ಸ್. ಅಂಡ್ ಒನ್ ಮೋರ್ ಥಿಂಗ್ ಐಡ್ ಲೈಕ್ ಟು ಸೇ ಇಸ್ ಆರ್ ಗವರ್ಮೆಂಟ್ ಹ್ಯಾಸ್ ಆಕ್ಚುಲಿ ಸೆಟ್ ಅಪ್ ದಿಸ್ 30-year ಲೀಸಿಂಗ್ ಪೀರಿಯಡ್ ಫಾರ್ ರೆವಿನ್ಯೂ ಲ್ಯಾಂಡ್ ವಿಚ್ ಆ ಫಾರ್ಮರ್ಸ್ ಹ್ಯಾವ್ ಆಕ್ಚುಲಿ ಎನ್ಕ್ರೋಚ್ಡ್. ಆರ್ ಓನ್ಲಿ ಗುಡ್ ಥಿಂಗ್ ಇಸ್ ಕಾಫಿ ಬೀಯಿಂಗ್ ಎನ್ ಆಗ್ರೋ ಫಾರೆಸ್ಟ್ರಿ ಕೈಂಡ್ ಆಫ್ ಅ ಪ್ಲಾಂಟೇಷನ್, ಆಗ್ರೋ ಫಾರೆಸ್ಟ್ರಿ ಇನ್ ದ ಸೆನ್ಸ್ ವಿ ಆಲ್ಸೋ ಎನ್ಹ್ಯಾನ್ಸ್ ದ ಫಾರೆಸ್ಟ್ ಕವರ್. ಇನ್ ಆರ್ ಡಿಸ್ಟ್ರಿಕ್ಟ್ ಆಫ್ ಕೊಡಗು ಫಾರೆಸ್ಟ್ ಕವರೇಜ್ ಇಸ್ ಸಪೋಸ್ ಟು ಬಿ 33%, ಇನ್ ಆರ್ ಡಿಸ್ಟ್ರಿಕ್ಟ್ ಇಟ್ ಇಸ್ 67%. ಸೊ ಇವನ್ ಆ ಕಾಫಿ ಪ್ಲಾಂಟರ್ಸ್ ಹ್ಯಾವ್ ಆಲ್ಸೋ ಇನ್ಕ್ರೀಸ್ ದ ಫಾರೆಸ್ಟ್ ಕವರ್. ಸೊ ಐ ಸೆಡ್ ಲಾಟ್ಸ್ ಆಫ್ ಇಶ್ಯೂಸ್ ಬೀಂಗ್ ಅಗೇನ್ ಫಾರೆಸ್ಟ್ ಬೀಂಗ್ ಅ ಕನ್ಕರೆಂಟ್ ಲಿಸ್ಟ್, ಐ ಥಿಂಕ್ ಫಾರೆಸ್ಟ್ ಇಶ್ಯೂಸ್ ಆಲ್ಸೋ ಯು ಆಲ್ ಶುಡ್ ಟೇಕ್ ಚಾರ್ಜ್. ಅಂಡ್ ಎಸ್ಪೆಷಲಿ CND ಇರ್ಬೋದು, ಅದೇ ರೀತಿಲಿ Section 4 ನಾವ್ ಅನದರ್ ಇಶ್ಯೂ ವಿತ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಡೈರೆಕ್ಷನ್ಸ್ ಟು ಅವರ್ ಸ್ಟೇಟ್ ಗವರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. 91-92 Section 4 ನೋಟಿಫಿಕೇಶನ್ ಹ್ಯಾಸ್ ಬಿನ್ ಬ್ರಾಟ್ ಇನ್, ಅ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಥ್ರೂ ದ ಕೋರ್ಟ್ಸ್ ಡಿರೆಕ್ಟಿವ್ ಅಂಡ್ ಸೇಯಿಂಗ್ ವೈ ಹ್ಯಾವ್ ಯು ರಿಪೊಸೆಸ್ಡ್ ಲ್ಯಾಂಡ್ ವಿಚ್ ಹ್ಯಾವ್ ಬಿನ್ ಎನ್ಕ್ರೋಚ್ಡ್ ಅಟ್ ದ ಟೈಮ್ ಆಫ್ 91-92. ಸರ್, ಹಿಯರ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ದೇರ್ ಇಸ್ ನೋ ಕಮ್ಯುನಿಕೇಶನ್ ಬಿಟ್ವೀನ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್, ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಅದರ್ ಅಲೈಡ್ ಡಿಪಾರ್ಟ್ಮೆಂಟ್. ಸೊ ದಿಸ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂಡ್ ಆಲ್ಸೋ ಆರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ನಾಟ್ ಫಾರ್ ದ ಫಾರ್ಮರ್ಸ್, ಇಸ್ ಮೋರ್ ಫಾರ್ ದ ಎನ್ವೈರನ್ಮೆಂಟ್. ಸಿ ವಿ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಎನ್ವೈರನ್ಮೆಂಟ್. ಸೊ ಎಟ್ ಲೀಸ್ಟ್ ಥಿಂಕಿಂಗ್ ಆನ್ ದಟ್, ಲೆಟ್ ಅಸ್ ಹೆಲ್ಪ್ ಆರ್ ಫಾರ್ಮರ್ಸ್. ನಮಗೆ ಆಸ್ ಯು ಸೆಡ್, ಆಲ್ ಆರ್ ಪ್ಲಾಂಟರ್ಸ್ ಮೈಟ್ ಲುಕ್ ವೆಲ್ತಿ ಅಂಡ್ ಮೈಟ್ ಲುಕ್ ರಿಚ್, ಬಟ್ ದೇರ್ ಪ್ರಾಬ್ಲಮ್ಸ್ ಅಂಡ್ ದಿ ಅಮೌಂಟ್ ಆಫ್ ಲೋನ್ಸ್ ದೇ ಹ್ಯಾವ್ ಇಸ್ ಮಚ್ ಮೋರ್ ದೆನ್ ಎನಿ ಅದರ್ ಇಂಡಸ್ಟ್ರಿಯಲ್ ಪ್ಲಾಂಟರ್ಸ್. ಐ ಅರ್ಜ್ ಯು ಅಂಡ್ ಅವರ್ ಆನರಬಲ್ ಎಕ್ಸ್ ಚೀಫ್ ಮಿನಿಸ್ಟರ್ ಕುಮಾರಣ್ಣ ಅವರು, ನೀವಿಬ್ರು ನಮ್ಮ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೋತೀರಾ. ಅದೇ ರೀತಿಲಿ ಕಾಫಿ ಇಸ್ ಅ ನೆಸೆಸಿಟಿ. ಐ ಥಿಂಕ್ ಆಲ್ ಆಫ್ ಅಸ್ ಮೋಸ್ಟ್ಲಿ ಪೊಲಿಟಿಷಿಯನ್ಸ್ ಹ್ಯಾವ್ ಎಟ್ ಲೀಸ್ಟ್ 8-10 cups ಆಫ್ ಕಾಫಿ ಮಿನಿಮಮ್. ಅಂಡ್ ಐ ಥಿಂಕ್ ಮೋರ್ ದೆನ್ ಕ್ಯೂರ್ ಬ್ಯಾಂಗ್ಲೋರ್ ಸೌತ್ ಆಸ್ ವೆಲ್ ತೇಜಸ್ವಿ ರೆಪ್ರೆಸೆಂಟ್ಸ್, ಎವ್ರಿ ನುಕ್ ಅಂಡ್ ಕಾರ್ನರ್ ಯು ಹ್ಯಾವ್ ಅ ಕಾಫಿ ಶಾಪ್, ಬಿ ಇಟ್ ಫ್ರಮ್ ಫಿಲ್ಟರ್ ಕಾಫಿ ಅಪ್ ಟು ಸ್ಪೆಷಾಲಿಟಿ ಕಾಫಿ. ಅಂಡ್ ಆಸ್ ಸ್ಟಾರ್ಟ್ಅಪ್ಸ್ ಬೀಂಗ್ ಅಂಡರ್ ಯೋರ್ ಡಿಪಾರ್ಟ್ಮೆಂಟ್, ಲಾಟ್ಸ್ ಆಫ್ ಯಂಗ್ ಫಾರ್ಮರ್ಸ್ ಹ್ಯಾವ್ ಸ್ಟಾರ್ಟೆಡ್ ಮೇಕಿಂಗ್, ಲೈಕ್ ಆಸ್ ಯು ಸೆಡ್ ನೌ ಯು ಸಾ ಹಟ್ಟಿ ಕಾಫಿ ಬೈ ಇಟ್ ಸೆಲ್ಫ್, ದೇ ಹ್ಯಾವ್ ಕಮ್ ಅಪ್ ಇನ್ ಮಾಡ್ಯೂಲ್ಸ್ ವೇರ್ ದೇ ವಾಂಟ್ ಟು ಪ್ರೊಜೆಕ್ಟ್ ದರ್ ಓನ್ ಬ್ರ್ಯಾಂಡ್ ಆಫ್ ಕಾಫಿ. ಇಫ್ ಯು ಆರ್ ಯೋರ್ ಲಿಸನಿಂಗ್ ಆಫೀಸರ್ಸ್ ಕಮ್ ಔಟ್ ಅಂಡ್ ಹ್ಯಾವ್ ಒನ್ ಸ್ಟಾರ್ಟ್ಅಪ್ ಓನ್ಲಿ ಫಾರ್ ಕಾಫಿ, ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್. ಅಂಡ್ ಮಾರ್ಕೆಟಿಂಗ್ ಆರ್ ಕೊಡಗು, ಸಕಲೇಶ್ಪುರ್ ಆರ್ ಹಾಸನ್ ಆರ್ ಚಿಕ್ಕಮಂಗ್ಳೂರ್ ಆರ್ ಸೌತ್ ಕರ್ನಾಟಕ ಕಾಫಿ ವಿಲ್ ಬಿ ಆಫ್ ಅ ಗ್ರೇಟ್ ಬೂನ್, ಎಸ್ಪೆಷಲಿ ಆಸ್ ಯು ಸೆಡ್ ರೊಬಸ್ಟಾ ಬೀಂಗ್ ಅಟ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಕಾಫಿ. ದಿಸ್ ಇಸ್ ಒನ್ ವೆರೈಟಿ. ದಿಸ್ ಶುಡ್ಂಟ್ ಬಿ ಜಸ್ಟ್ ಅ ಸ್ಟೇಜ್ ಪ್ರೋಗ್ರಾಮ್ ವೇರ್ ವಿ ಗಿವ್ ಯು ಮೆಮೊರಾಂಡಮ್ಸ್ ಅಂಡ್ ಟಾಕ್ ಫಾರ್ 10-20 minutes ಅಂಡ್ ಮೇಕ್ ಆ ಫಾರ್ಮರ್ಸ್ ಹ್ಯಾಪಿ. ಐ ಆಮ್ ಹೋಪಿಂಗ್ ಅಂಡರ್ ಯೋರ್ ಗೈಡೆನ್ಸ್ ದೆಲ್ ಬಿ ಅ ಪರ್ಮನೆಂಟ್ ಸೊಲ್ಯೂಷನ್ ಟು ಲಾಟ್ಸ್ ಆಫ್ ಇಶ್ಯೂಸ್ ವಿಚ್ ಆರ್ ಫಾರ್ಮರ್ಸ್ ಆರ್ ಫೇಸ್. ಐ ಆಲ್ಸೋ ಥ್ಯಾಂಕ್ ದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಡಾಕ್ಟರ್ ಮೋಹನ್ ಅವ್ರ ತಂಡದ ಎಲ್ಲಾ ಸ್ನೇಹಿತರುಗಳಿಗೆ ನನ್ನ ಕರೆಸಿ ನಮ್ಮ ಕೊಡಗಿನ ರೈತರ ಬಗ್ಗೆ ಕಾಲಜಿ ನೀವು ನಮ್ಮ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನೀವು ಕರೆಸಿ ಮಾತಾಡಲಿಕ್ಕೆ ನಮ್ಮ ಎಲ್ಲಾ ರೈತರುಗಳಿಗೆ ಇವ್ರ ಮುಖಾಂತರ ನಮಗೆ ಶಕ್ತಿ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ರಿ. ಥ್ಯಾಂಕ್ ಯು. ಇದುವರೆಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಥರ್ ಗೌಡ ಅವರ ವಿಚಾರಗಳನ್ನ ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ 3ನೇ ಭಾಗವನ್ನ ಕೇಳಿದಿರಿ. ಇದರಲ್ಲಿ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್, ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಅವರ ವಿಚಾರಗಳು ಮೂಡಿಬಂತು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಇವತ್ತಿಗೂ ಕೃಷಿ ಲಾಭದಾಯಕ ಅಂತ ಅನ್ಕೊಂಡು ಎಷ್ಟೋ ಜನ ತುಂಬಾ ಚೆನ್ನಾಗಿ ಬೇಸಾಯದಲ್ಲಿ ತೊಡಗಿಸಿಕೊಳ್ತಾ, ಬೇಸಾಯದಲ್ಲಿ ತಮ್ಮ ಕುಟುಂಬದವರನ್ನು ಭಾಗಿಗಳಾಗಿ ಮಾಡಿಸ್ತಾ ಆನಂದದಾಯಕವಾದ ಜೀವನವನ್ನ ಮಾಡುತ್ತಿದ್ದಾರೆ. ಕೆಲವೊಬ್ಬರಂತೂ 2-3 ಎಕರೆ, 1/2 ಎಕರೆ, 1 ಎಕರೆಯಲ್ಲಿ ತಮ್ಮ ಜೀವನವನ್ನ ಬಹಳ ಸುಂದರವಾಗಿ ಕಟ್ಟಿಕೊಂಡಿದ್ದಾರೆ. ತಮಗೆ ಜಮೀನು ಇಲ್ಲದಿದ್ರೂ ಇತರರ ಜಮೀನನ್ನ ತೆಗೆದುಕೊಂಡು ಅಲ್ಲಿ ಬೆಳೆಗಳನ್ನ ಮಾಡ್ತಾ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ತಾ 16 ವರ್ಷಗಳಲ್ಲಿ 16 ಎಕರೆ ಜಮೀನನ್ನ ಮಾಡಿಕೊಂಡಿರೋರಿದ್ದಾರೆ. ಜಮೀನು ಇಲ್ಲದಿದ್ರೂ ದನಕರಗಳನ್ನ, ಅದು 1-2 ಅಲ್ಲ, 16 ಹಸುಗಳನ್ನ, ಎಮ್ಮೆಗಳನ್ನ ಸಾಕಿಕೊಂಡು ಆ ಮೂಲಕ ತಮ್ಮ ಜೀವನದ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಉತ್ತಮ ಸ್ಥಿತಿಗೆ ಬಂದಿರೋರನ್ನ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ಬೇಸಾಯದಲ್ಲಿ ಪರಿಶ್ರಮವೇ ಪರಾಕ್ರಮ. ಪರಿಶ್ರಮ ಇಲ್ಲದ ಬದುಕು ಬೇಸಾಯದಲ್ಲಿ ಅಲ್ವೇ ಅಲ್ಲ. ನೀವು ಪ್ರತಿದಿನ ಚೆನ್ನಾಗಿ ದುಡಿರಿ, ಆಗ ನೋಡಿ ಅದರ ಪ್ರತಿಫಲ. ನೀವು ಆಳುಕಾಳುಗಳನ್ನು ಉಪಯೋಗಿಸಿಕೊಂಡು ನೀವು ಸಹ ಉತ್ತಮವಾಗಿ ಭಾಗಿಗಳಾಗಿ ಕೆಲಸ ಮಾಡ್ತಾ ಹೋಗಿ, ಆಗ ಎಷ್ಟು ಹಣ ಉಳಿತಾಯ ಆಗ್ತದೆ, ಎಷ್ಟು ಒಳ್ಳೆ ಕೆಲಸಗಳಾಗ್ತವೆ ಗಮನಿಸ್ತಾ ಇರಿ. ಹಾಗೆ ನಿಮ್ಮ ಇತಿಮಿತಿಯಲ್ಲೂ ದನ ಕರುಗಳನ್ನ ಸಾಕೊಂಡು ನೋಡಿ. ಹೈನು ಪದಾರ್ಥಗಳಲ್ಲದಲ್ಲೇ ನಿಮ್ಮ ಜಮೀನಿಗೆ ಬೇಕಾದ ಸಗಣಿ, ಗಂಜಲ ಇವು ಲಭ್ಯ ಆಗ್ತವೆ. ಆ ಮೂಲಕ ಮಣ್ಣಿನ ಫಲವತ್ತತೆ ಸುಧಾರಣೆ ಆಗುತ್ತೆ, ಹಾಕುವ ರಾಸಾಯನಿಕ ಗೊಬ್ಬರಗಳ ಮೇಲಿನ ಹಿಡಿತ ಕಮ್ಮಿ ಆಗ್ತದೆ. ಇದರಂತೆ ಬೆಳೆ ವೈವಿಧ್ಯತೆಯನ್ನು ಮಾಡಿಕೊಳ್ಳೋದು, ಮಣ್ಣಿನ ಫಲವತ್ತತೆಗೆ ಸದಾ ಗಮನ ಹರಿಸೋದು, ಫಲವತ್ತತೆಗೆ ಪೂರಕವಾಗಿ 16 ಮಾರ್ಗಗಳನ್ನು ಅನುಸರಿಸೋದು, ಅತಿಯಾದ ರಾಸಾಯನಿಕಗಳನ್ನು ಬಳಸದಲ್ಲೇ ಪರಿಸರಕ್ಕೆ ಪೂರಕವಾದ ಮಾರ್ಗಗಳನ್ನ ಕೈಗೊಂಡು ಆ ಮೂಲಕ ಮಣ್ಣಿನ ಆರೋಗ್ಯವನ್ನ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸ್ತಾ ಹೋದ್ರೆ ಒಳ್ಳೇದೇ. ರೈತ ಬಾಂಧವರೇ, ಎಲ್ಲರಿಗೂ ಅತಿಯಾದ ದುಡ್ಡು ಒಳ್ಳೇದಲ್ಲ. ಹಣ ಬೇಕು, ಆದರೆ ಆರೋಗ್ಯನೂ ಬಹಳ ಮುಖ್ಯವಾಗಿ ಬೇಕು. ಹಣ ಇದ್ದೇಟ್ಗೆ ಆರೋಗ್ಯ ಚೆನ್ನಾಗಿರುತ್ತಂತ ಅನ್ಕೊಳ್ಳೋದು ತಪ್ಪೆ. ಹಣ ಬಂದ್ಮೇಲೆ ಎಷ್ಟೋ ಜನ ತಮ್ಮ ಆರೋಗ್ಯವನ್ನ ಕೆಡಿಸಿಕೊಂಡಿದ್ದಾರೆ, ನೆಮ್ಮದಿ ಸಂತೋಷವನ್ನು ದೂರ ಮಾಡಿಕೊಂಡಿದ್ದಾರೆ. ಮಿತವಾಗಿ ಹಣವನ್ನ ಸಂಪಾದನೆ ಮಾಡ್ತಾ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ತಾ ನಿಮ್ಮ ಆರೋಗ್ಯಕ್ಕೂ ಪೂರಕವಾಗಿ 16 ರೀತಿಯ ತರಕಾರಿಗಳು, ಹಣ್ಣು ಹಂಪಲುಗಳು, ದವಸ ಧಾನ್ಯಗಳನ್ನ ಬೆಳ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ? ಹಾಗೆ ನಿಮಗೆ ಬೇಕಾಗಿರುವ ಹೈನು ಪದಾರ್ಥಗಳನ್ನ ಪಡ್ಕೊಳ್ಳಿಕ್ಕೆ 1 ಎಕರೆ 2-3 ಎಮ್ಮೆಗಳನ್ನ, ಎತ್ತುಗಳನ್ನ ಸಾಕೊಳ್ಳೋದು ಕಷ್ಟವಾಗಲಾರದು. ಮನೆಯಲ್ಲಿ ಜನ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕಿಂತ ಇರುವ ಇತಿಮಿತಿಯಲ್ಲೂ ಪ್ರತಿಯೊಬ್ಬರು ಜಾನುವಾರುಗಳನ್ನ ಸಾಕೊಳ್ಳೋದು ಕೃಷಿಗೆ ಪೂರಕವಾದ ಸಂಗತಿ. ಹಾಗೆ ಕೋಳಿ, ಕುರಿ, ಆಡು ಮತ್ತಿತರ ಪ್ರಾಣಿ ಪಕ್ಷಿಗಳನ್ನು ಅನೇಕ ರೈತರು ಸಾಕೊಂಡು ಆ ಮೂಲಕನೂ ಅನುಕೂಲಗಳನ್ನ ಪಡ್ಕೊಳ್ತಿದ್ದಾರೆ. ರೈತ ಬಾಂಧವರೇ, ಇಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಹೋದ್ರೆ ನಿಮ್ಮ ಕಸಬು ಕಷ್ಟವಾಗಲಾರದು. ಪರಿಶ್ರಮ ಪಡ್ತಾ ಹೋದ್ರೆ ನಿಮಗೆ ಅಪಾರ ಹಣನೂ ಉಳಿತಾಯ ಆಗ್ತದೆ, ಆಳು ಕಾಳುಗಳ ಮೇಲಿನ ಹೊರೆ ಕಮ್ಮಿ ಆಗ್ತದೆ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651.